ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ನೇಗಿಲ ಮಿಡಿತ, ನಂತರ ಸಿರಿಧಾನ್ಯಗಳಲ್ಲಿ ಇರುವ ಪೋಷಕಾಂಶಗಳು ಹಾಗೂ ಅವುಗಳ ಮಹತ್ವ ಕುರಿತು ಕೊಡಗು ಜಿಲ್ಲೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕಿ ಪಿ ಅಭಿಲಾಷ ಅವರೊಂದಿಗಿನ ಸಂದರ್ಶನ ಬಿತ್ತರವಾಗಲಿದೆ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ನಿಮ್ಮ ಮಕ್ಕಳ ಬೆಳವಣಿಗೆಯನ್ನ ಗಮನಿಸುತ್ತೀರಿ? ಕೈಕಾಲು ಸಣ್ಣ, ದಪ್ಪ ಹೊಟ್ಟೆ, ಮಾಂಸಖಂಡ ಸವಿಯುತ್ತಿರುವುದು, ಕಳೆಗುಂದಿದ ಕೂದಲು, ನಿಶಕ್ತಿ, ಓದಿನಲ್ಲಿ ನಿರಾಸಕ್ತಿ, ಪದೇ ಪದೇ ರೋಗಕ್ಕೆ ತುತ್ತಾಗುವುದು, ವಯಸ್ಸಿಗೆ ತಕ್ಕಂತೆ ಬೆಳವಣಿಗೆ ಇಲ್ಲದಿರುವುದು, ಇಂತಹ ಲಕ್ಷಣಗಳು ಕಂಡು ಬಂದರೆ ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ನಿಮ್ಮ ಮಗುವನ್ನು ಕರೆತನ್ನಿ. ಪರೀಕ್ಷೆ, ಚಿಕಿತ್ಸೆ ಸಂಪೂರ್ಣ ಉಚಿತ. ಕಾಲಕ್ಕೆ ತಕ್ಕಂತೆ ವಯಸ್ಸಿಗೆ ಅನುಗುಣವಾಗಿ ನಿಮ್ಮ ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡಿ, ನಿಮ್ಮ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಪ್ರಕಟಣೆ. ಕಾರ್ಯಕ್ರಮ ನೇಗಿಲ ಮಿಡಿತ. ನಮಸ್ಕಾರ ರೈತ ಬಾಂಧವರೆ, ನಾನು ಮಾರುತೇಶ್ ಅಂತೇಳಿ ವಿಸ್ತರಣಾ ಮುಂದಾಳಾಗಿ ವಿಸ್ತರಣಾ ಶಿಕ್ಷಣ ಘಟಕ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಕತ್ತಲಗೆರೆ ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆ ಇಲ್ಲಿ ಕಾರ್ಯವನ್ನ ನಿರ್ವಹಿಸಿದ್ದೀನಿ. ಇವತ್ತು ರೈತ ಬಾಂಧವರಿಗೆ ನಾನು ಸಿರಿಧಾನ್ಯಗಳ ಒಂದು ಪರಿಚಯ ಹಾಗೂ ಮೂಲವರ್ಧನ ಬಗ್ಗೆ ಮಾತಾಡಲಿಕ್ಕೆ ಇಚ್ಛೆ ಪಡ್ತೀನಿ. ಸಿರಿಧಾನ್ಯಗಳು ಪುರಾತನ ಕಾಲದಿಂದಲೂ ಪರಿಚಿತವಾಗಿರ್ತಕ್ಕಂಥ ಒಣ ಭೂಮಿಯ ಮಹತ್ವದ ಒಂದು ಬೆಳೆಯಾಗಿದೆ. ಸಿರಿಧಾನ್ಯಗಳನ್ನು ಒರಟು, ತೃಣಧಾನ್ಯ, ಕಿರುಧಾನ್ಯಗಳಿಂದಲೂ ಕರೀತಾರೆ ನಮ್ಮ ರೈತ ಬಾಂಧವರು. ಸಿರಿಧಾನ್ಯಗಳೆಂದರೆ ಗಾತ್ರದಲ್ಲಿ ಕಿರಿದಾದ, ಪೋಷಣೆಯಲ್ಲಿ ಹಿರಿಯದಾದ, ಒಂದು ಕಾಳಿನಿಂದ ಸಾವಿರಾರು ಕಾಳುಗಳನ್ನು ಹುಟ್ಟಿಸಬಲ್ಲ ಒಂದು ಧಾನ್ಯಗಳೇ ಈ ಕಿರುಧಾನ್ಯಗಳು. ಕಿರುಧಾನ್ಯಗಳೆಂದರೆ ರಾಗಿ, ಸಾವೆ, ಬರಗು, ನವಣೆ, ಆರಕ, ಊದಲು, ಸಜ್ಜೆ, ಜೋಳ ಇತ್ಯಾದಿಗಳಾಗಿರ್ತವೆ ರೈತ ಬಾಂಧವರೇ. ಸಿರಿಧಾನ್ಯಗಳನ್ನು ಇಂದಿನ ಕಾಲದಲ್ಲಿ ಬಡವರ ಆಹಾರವೆಂದು ಪರಿಗಣಿಸಿದ್ದ ಒಂದು ಕಾಲವೊಂದಿತ್ತು. ಆದರೆ ಅತಿ ಹೆಚ್ಚು ಕಷ್ಟಪಟ್ಟು ಹೊಲದಲ್ಲಿ ಶ್ರಮದಾಯಕ ಕೆಲಸ ಮಾಡುವವರ ಊಟದಲ್ಲಿ ತೃಣಧಾನ್ಯಗಳು ಪ್ರಮುಖ ಒಂದು ಅಂಗವಾಗಿದ್ದು, ಒಂದು ಭತ್ತಕ್ಕಿಂತ ನವಣೆ, ರಾಗಿ, ಸಾಮೆ ಮುಂತಾದ ತೃಣಧಾನ್ಯಗಳ ಸೇವನೆ ಹೆಚ್ಚಾಗಿ ಕಂಡು ಬರ್ತಾ ಇತ್ತು. ಸಾವುಕಾರರು ತಿನ್ನೋದು ರೈಸು, ಜೋಳ, ಗೋಧಿ ಆಗಿತ್ತು. ಈಗೇನಾಗಿದೆ, ಈಗ ಬಡವರ ಆಹಾರ ಶ್ರೀಮಂತರ ಆಹಾರವಾಗಿದೆ, ಶ್ರೀಮಂತರ ಆಹಾರ ಬಡವರ ಆಹಾರ ಆಗಿದೆ. ಏನಪ್ಪಾ ಈ ಸಿರಿಧಾನ್ಯಗಳ ಕೆಲವು ವಿಶೇಷ ಗುಣಗಳೆಂದ್ರೆ, ಒಂದು ಸೂರ್ಯನ ರಶ್ಮಿ ಮತ್ತು ತಾಪಮಾನ ವೈಪರೀತ್ಯಗಳ ಒಂದು ಸಹಿಷ್ಣತೆಯನ್ನ ಪಡೆದಿದೆ. ಅದೇ ರೀತಿ ಅತಿ ಕಡಿಮೆ ತೇವಾಂಶದ ಕೂರ ಸಮಾಧಾನಕರ ಒಂದು ಇಳುವರಿಯನ್ನ ಕೊಡಬಲ್ಲವು. ಪರಿಸರ ಮಿತ್ರ ಬೆಳೆಗಳ ಮತ್ತು ಕೀಟ ಮತ್ತು ರೋಗದ ಕಡಿಮೆ ಹಾಗೂ ಸಾವಯವ ಕೃಷಿಗೆ ಸೂಕ್ತವಾಗಿದ್ದಾವೆ ಈ ಸಿರಿಧಾನ್ಯಗಳು. ಅದೇ ರೀತಿ ಬರ ನಿರ್ವಹಣೆಯಲ್ಲಿ ಹಾಗೂ ಮಧ್ಯಂತರ ಸಂದಿಗ್ಧ ಪರಿಸ್ಥಿತಿಯ ನಿರ್ವಹಣೆಯಲ್ಲೂ ಸಹ ಅತಿ ಮುಖ್ಯವಾದ ಬೆಳೆಗಳು. ಪೋಷಕಾಂಶಗಳ ದೃಷ್ಟಿಯಿಂದಲೂ ಈ ಕಾಳುಗಳು ಮತ್ತು ಮೇವು ಬಹಳ ಮಹತ್ವವನ್ನ ಪಡೆದುಕೊಂಡಿದ್ದಾವೆ. ಸಿರಿಧಾನ್ಯಗಳ ಪೋಷಣ ಮೌಲ್ಯ ಹೇಗಿದೆ ಅಂದ್ರೆ, ಸಿರಿಧಾನ್ಯಗಳು ಗಾತ್ರದಲ್ಲಿ ಉಳಿದ ಆಹಾರ ಧಾನ್ಯಗಳಿಗೆ ಹೋಲಿಸಿದರೆ ಬಹಳ ಚಿಕ್ಕವಿರುತ್ತವೆ. ಆದರೆ ಪೌಷ್ಟಿಕಾಂಶಗಳನ್ನು ನೋಡಿದಾಗ ತುಂಬಾ ಹಿರಿಯದಾಗಿದ್ದಾವೆ. ಅದೇ ರೀತಿ ಸಿರಿಧಾನ್ಯಗಳಿರ್ತಕ್ಕಂಥ ಪೋಷಕಾಂಶಗಳನ್ನು ನಾವು ದಿನನಿತ್ಯ ಬಳಸುವ ಅಕ್ಕಿ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಜೋಳಗಳಲ್ಲಿರ್ತಕ್ಕಂಥ ಪೋಷಕಾಂಶಗಳೊಂದಿಗೆ ಹೋಲಿಸಿದಾಗ ಅವಶ್ಯಕ ಪೋಷಕಾಂಶಗಳಾಗಿರ್ತಕ್ಕಂತಹ ಸಸಾರಜನಕ, ಏನು ಪ್ರೋಟೀನ್ ಅಂತ ಹೇಳ್ತೀವಿ, ಫ್ಯಾಟ್, ಕೊಬ್ಬು, ನಾರಿನಂಶ ಹೆಚ್ಚಿನ ಪ್ರಮಾಣದಲ್ಲಿದ್ದು ಶರ್ಕರ ಪಿಷ್ಟ ಬಹಳ ಕಡಿಮೆ ಇದೆ. ಇದು ಮಧುಮೇಹ ರೋಗಗಳಿಗೆ ಹೇಳಿ ಮಾಡಿಸಿದಂತ ಒಂದು ಆಹಾರಗಳಾಗಿದ್ದಾವೆ. ಅದೇ ರೀತಿ ಸಿರಿಧಾನ್ಯದಲ್ಲಿ ಸಸ್ಯಜನ್ಯ ಮತ್ತು ಔಷಧೀಯ ಪೋಷಕಾಂಶಗಳನ್ನ ಹೊಂದಿದ್ದಾವೆ. ಹಾಗೂ ಅವುಗಳ ಮಹತ್ವ ಏನಪ್ಪಾ ಅಂದ್ರೆ, ಈ ಪಾಲಿಫಿನಾಲ್ಸ್ ಅಂತ ಇರ್ತವೆ, ಇವೇನ್ ಮಾಡ್ತವೆ, ನಮ್ಮ ದೇಹದಲ್ಲಿ ಇರ್ತಕ್ಕಂತ ಕ್ಯಾನ್ಸರ್ ರಕ್ತ ಕಣಗಳ ಉತ್ಪಾದನೆಯನ್ನ ತಡೆಯುತ್ತದೆ ರೈತ ಬಾಂಧವರೇ, ತಿಳ್ಕೊಳ್ಳಿ. ಹಾಗೆ ಜೀವಕೋಶಗಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಸಹ ಹೆಚ್ಚನೆ ಮಾಡುತ್ತೆ. ನಮ್ಮ ದೇಹದಲ್ಲಿ ಬಂದಿರತಕ್ಕಂತ ಸೂಕ್ಷ್ಮಾಣು ಜೀವಿಗಳ ವಿರುದ್ಧ ಹೋರಾಡುತ್ತದೆ. ಅದೇ ರೀತಿ ಉತ್ಕೃಷ್ಣೆಯ ವಿರುದ್ಧ ರಕ್ಷಣೆ ಸೇವನೆಯನ್ನು ನೀಡುವುದರ ಮೂಲಕ ಹೃದಯ ರೋಗಿಗಳಿರ್ಬೋದು, ಸಕ್ಕರೆ ಕಾಯಿಲೆಯವರು ಇರ್ಬೋದು, ಎರಡು ಕುರುಡುತನ ಇರ್ಬೋದು, ಅದೇ ರೀತಿ ಸ್ತನ ಕ್ಯಾನ್ಸರ್ ಹಾಗೂ ಅಕಾಲ ಮುಪ್ಪು ಬರದಂತೆ ಈ ಸಿರಿಧಾನ್ಯಗಳು ತಡೆಯುತ್ತವೆ. ಸೇವಿಸಿದಾಗ ಇವೆಲ್ಲ ಒಂದು ಔಷಧೀಯ ಗುಣಗಳು ನಮ್ಮ ದೇಹಕ್ಕೆ ಬರುತ್ತೆ. ಅದೇ ರೀತಿ ಪೈಟೋಸ್ಟಿರಾಲ್ಸ್ ಅಂತೇಳಿ ಈ ದೇಹದಲ್ಲಿರ್ತಕ್ಕಂತ ಏನ್ ಮಾಡ್ತಿದ್ದು, ನಮ್ಮ ಕೊಲೆಸ್ಟ್ರಾಲ್ ಪ್ರಮಾಣವನ್ನ ತಗ್ಗಿಸುತ್ತೆ ಪೈಟೋಸ್ಟಿರಾಲ್ಸ್. ಅದೇ ರೀತಿ ನಾರಿನಂಶ ಹೆಚ್ಚಾಗಿರೋದ್ರಿಂದ ಈ ಜೀರ್ಣ ರಸಗಳೊಂದಿಗೆ ಆಹಾರ ಸಂಪರ್ಕವನ್ನ ನಿಧಾನಗೊಳಿಸುತ್ತೆ. ಆಹಾರ ಸಂಪರ್ಕ ಯಾವಾಗ ನಿಧಾನಗೊಳ್ಳುತ್ತೋ ಅವಾಗ ಇನ್ಸುಲಿನ್ ಪ್ರೊಡಕ್ಷನ್ ನಮ್ಮ ದೇಹದಲ್ಲಿ ಹೆಚ್ಚಾಗುತ್ತೆ, ಮತ್ತೆ ರಕ್ತದಲ್ಲಿ ಸಕ್ಕರೆ ಅಂಶವನ್ನ ಕಡಿಮೆ ಮಾಡುತ್ತದೆ, ದೇಹದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಸಹ ಈ ಸಿರಿಧಾನ್ಯಗಳು ಕಡಿಮೆ ಮಾಡ್ತವೆ. ಅದೇ ರೀತಿ ಈ ಸಿರಿಧಾನ್ಯಗಳನ್ನ ಊಟ ಮಾಡಿದಾಗ ನಮಗೆ ಸಂತೃಪ್ತ ಭಾವನೆ ಉಂಟಾಗುತ್ತೆ. ಅದೇ ರೀತಿ ಮಲಬದ್ಧತೆ ಇರ್ಬೋದು ಹಾಗೂ ಮೂಲವ್ಯಾಧಿಯ ಒಂದು ವಿರುದ್ಧ ರಕ್ಷಣೆಯನ್ನ ನೀಡುತ್ತದೆ. ಸಿರಿಧಾನ್ಯಗಳ ಪದಾರ್ಥಗಳನ್ನ ಮಾಡ್ಕೊಳ್ಬಹುದು, ಸಾವೆ ಇರ್ಬೋದು, ಅವಲಕ್ಕಿ ಇರ್ಬೋದು, ಮತ್ತೆ ಇಡ್ಲಿ ಇರ್ಬೋದು, ದೋಸೆ ಇರ್ಬೋದು, ಉಪ್ಪಿಟ್ಟು ಇರ್ಬೋದು, ನವಣೆ ಉಂಡೆ ಇರ್ಬೋದು, ಮತ್ತೆ ನವಣೆ ಸಜ್ಜೆ ರೊಟ್ಟಿ ಇರ್ಬೋದು, ಹೀಗೆ ಸಾಕಷ್ಟು ಪದಾರ್ಥಗಳು ಈ ರೀತಿ ಮಾಡಿಕೊಂಡಾಗ ಮಾತ್ರ ನಮಗೆ ನಮ್ಮ ದೇಹಕ್ಕೆ ಉತ್ತಮವಾದ ಪೋಷಕಾಂಶಗಳು ದೊರೆತು ನಮ್ಮ ದೇಹ ಸದೃಢವಾಗಿರಲು ಈ ಸಿರಿಧಾನ್ಯಗಳು ಅತಿ ಮುಖ್ಯ. ಇನ್ನು ಹೆಚ್ಚಿನ ಮಾಹಿತಿ ನಿಮಗೆ ಸಿರಿಧಾನ್ಯಗಳ ಬಗ್ಗೆ ಬೇಕಾದ್ರೆ ನನ್ನ ಮೊಬೈಲ್ ನಂಬರ್ ಈ ರೀತಿ ಇದೆ, 9686660023. ಧನ್ಯವಾದಗಳು ರೈತ ಬಂಧುವರೆ, ನಮಸ್ಕಾರ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಇದೀಗ ಒಂದು ಜನಪದ ಗೀತೆ. ಕಿನ್ನುಡಿ ನುಡಿಸೋಣ, ದನಿ ಚಂದವೋ ದನಿ ಚಂದವೋ, ಕಿನ್ನುಡಿ ನುಡಿಸೋಣ, ಬೆರಳಿನಂದ ಚಂದವೋ ಕಿನ್ನುಡಿ ನುಡಿಸೋಣ, ಬೆರಳಿನಂದ ಚಂದವೋ. ಚಕ್ಕಿನುಂಗ್ರಕ್ಕೆ ನಾರಿ ಮನಸಿಟ್ಟಳು, ಬಿಲ್ಲಿ ನುಂಗ್ರಕ್ಕೆ ನಾರಿ ಮನಸಿಟ್ಟಳು, ಬಿಲ್ಲಿ ನುಂಗ್ರಕ್ಕೆ ನಾರಿ ಮನಸಿಟ್ಟಳು. ಎಲ್ಲೋ ಜೋಗಪ್ಪ ನಿನ್ನ ನರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಸಳಮಾನೆ, ಎಲ್ಲೋ ಜೋಗಪ್ಪ ನಿನ್ನ ನರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಸ್ಥಳಮಾನೆ. ಮೊಗ್ಗಾಗಿ ಬಾರೋ ತುರುಬೀಗೆ ನೀನು, ಮೊಗ್ಗಾಗಿ ಬಾರೋ ತುರುಬೀಗೆ. ಬೆಟ್ಟ ಹತ್ತೋಗಬೇಕು, ಬೆಟ್ಟ ಇಳಿದೋಗಬೇಕು, ಅಲ್ಲದೆ ಕಣೆ ನನ್ನ ರಮಾನೆ ನಾರಿ, ಅಲ್ಲದೆ ಕಣೆ ನನ್ನ ಸ್ಥಳಮಾನೆ, ಅಲ್ಲದೆ ಕಣೆ ನನ್ನ ರಮಾನೆ. ಮನಸಾದೆ ಜೋಗಿ ನಿನ್ನಲ್ಲಿ ನನಗೆ ಮನಸಾದಿ ನಿನ್ನಲ್ಲಿ ನನಗೆ ಮನಸಾದಿ ನಿನ್ನಲ್ಲಿ ನನಗೆ ಮನಸಾದಿ ನಿನ್ನ ಕಂಡಾಗಲಿಂದ ಕಣ್ಣೂರಿ ಕಾಣೋ ಜೋಗಿ ಆಹ ನಿನ್ನಲ್ಲಿ ನನಗೆ ಮನಸಾದೆ ಜೋಗಿ ನಿನ್ನಲ್ಲಿ ನನಗೆ ಮನಸಾದಿ ನಿನ್ನಲ್ಲಿ ನನಗೆ ಮನಸಾದಿ ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ, ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ನೋಡಪ್ಪ, ನಿನ್ ಮಗಳ ಕಫ ಪರೀಕ್ಷೆಯಲ್ಲಿ ಟಿವಿ ಇದೆ ಅಂತ ಬಂದಿದೆ. ಅಯ್ಯೋ ದೇವ್ರೇ, ಯಾವ ಜನ್ಮದ ಪಾಪನೋ ಏನೋ, ಇನ್ನೇನ್ ಗತಿ ಡಾಕ್ಟ್ರೇ? ಹ್ಮ್, ಈ ಜನ್ಮದಲ್ಲೇ ಬೇರೆಯವರಿಂದ ಗಾಳಿ ಮೂಲಕ ಬಂದಿದೆ. ಯೋಚನೆ ಮಾಡ್ಬೇಡಿಪ್ಪ, ನಾವು ಕೊಡೋ ಔಷಧಿ 6 ತಿಂಗಳು ತಪ್ಪದೆ ತಗೊಂಡ್ರೆ ಸಂಪೂರ್ಣ ಗುಣವಾಗ್ತಾಳೆ. ನನ್ನ ಹಾಗೆ ನಿಮ್ ಮಗಳು ಓದಿ ಡಾಕ್ಟರ್ ಆಗ್ಬೋದು. ಹಂಗಾದ್ರೆ ನಾನೇ ಜವಾಬ್ದಾರಿ ತಗೊಂಡು ದಿನಾ ಮಾತ್ರೆ ಕೊಡಿಸ್ತೀನಿ. ಟಿಬಿ ರೋಗ ವಾಸಿ ಆದ್ರೆ ಸಾಕಪ್ಪ. ಟಿಬಿ ಶಾಪಗ್ರಸ್ತ ರೋಗವಲ್ಲ, ಕ್ರಮಬದ್ಧ ದಿನನಿತ್ಯ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ಈಗ ಕೇಳಿ ಸಿರಿಧಾನ್ಯಗಳಲ್ಲಿ ಇರುವ ಪೋಷಕಾಂಶಗಳು ಹಾಗೂ ಅವುಗಳ ಮಹತ್ವ ಕುರಿತು ಕೊಡಗು ಜಿಲ್ಲೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕಿ ಪಿ ಅಭಿಲಾಷಾ ಅವರೊಂದಿಗಿನ ಸಂದರ್ಶನ. ನಮಸ್ಕಾರ ಕೇಳುಗರೆ, ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಸಿರಿಧಾನ್ಯಗಳ ಬಗ್ಗೆ, ಅಂದರೆ ಸಿರಿಧಾನ್ಯಗಳಲ್ಲಿ ಏನೇನೋ ಒಂದು ಪೋಷಕಾಂಶಗಳು ಇರ್ತವೆ, ಅವು ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯವು, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮಗೆ ಮಾಹಿತಿ ಮಾಡಿಕೊಡ್ತಾರೆ ಕೊಡಗು ಜಿಲ್ಲೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಿರತಕ್ಕಂಥ ಅಭಿಲಾಷಾ ಅವರು. ನಮಸ್ಕಾರ ಅಭಿಲಾಷಾ. ನಮಸ್ತೆ ಸರ್. ಅಭಿಲಾಷಾ ಅವರೀಗ ಸಿರಿಧಾನ್ಯಗಳು ಆರೋಗ್ಯಕ್ಕೆ ಬಹಳ ಒಳ್ಳೇದಂತ ಸಾಕಷ್ಟು ನಾವು ಕೇಳಿದೀವಿ. ಈಗ ಅದರಲ್ಲಿ ನವಧಾನ್ಯಗಳಂತ ನಾವು ಹೇಳ್ತೀವಲ್ಲ, ನವಣೆ, ಬರಗು, ಕೊರಲೆ, ಊದಲು, ಸಾಮೆ, ಅರ್ಕ, ರಾಗಿ, ಸಜ್ಜೆ, ಜೋಳ, ಇಷ್ಟೆಲ್ಲನ್ನ ನಾವು ನವಧಾನ್ಯಗಳಂತ ಕರಿತೀವಿ. ಈ ನವಧಾನ್ಯಗಳಲ್ಲೇ ಅದರಲ್ಲಿ ಈ ಮುಖ್ಯವಾಗಿ ನವಣೆ, ಬರಗು, ಕೊರಲೆ ಇವೆಲ್ಲ ಬಹಳ ಅಪರೂಪ ನಮಗೆ ಸಿಗ್ತಾ ಇರೋದು, ಬೆಳೆಯೋದು ಕಡಿಮೆ ಆಗಿಬಿಟ್ಟಿದೆ. ಹಾಗೆ ಇತ್ತೀಚೆಗೆ ಸ್ವಲ್ಪ ಅದ್ರ ಬಗ್ಗೆ ಜಾಗೃತಿ ಮೂಡ್ತಾ ಇದೆ, ಅದನ್ನು ಬಳಸಬೇಕು, ಅದ್ರ ಬಳಸೋದ್ರಿಂದ ನಮಗೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಿ. ಇವತ್ತು ನೀವು ಈ ಒಂದು ಸಿರಿಧಾನ್ಯಗಳು ಏನಿದಾವಲ್ಲ, ಅದರಲ್ಲಿ ಪ್ರತಿಯೊಂದನ್ನು ನಮ್ಮ ಆರೋಗ್ಯದ ದೃಷ್ಟಿಯಿಂದ ಎಷ್ಟು ಮಹತ್ವ, ಮತ್ತು ಯಾವ್ಯಾವ ಒಂದು ಸಿರಿಧಾನ್ಯದಲ್ಲಿ ಏನೇನು ಒಂದು ಪೋಷಕಾಂಶಗಳಿದ್ದಾವೆ, ಯಾವ ಪ್ರಮಾಣದಲ್ಲಿದೆ ಅಂತ ನೀವು ನಮ್ಮ ಕೇಳುಗರಿಗೆ ತಿಳಿಸ್ಕೊಡ್ಬೇಕು. ಈಗ ಮೊದಲಿಗೆ ನಾವು ಕೇಳೋದಾದ್ರೆ ನವಣೆ ಇದು ಆರೋಗ್ಯಕ್ಕೆ ಯಾವ ರೀತಿ ಪೂರಕ ಮತ್ತು ಯಾವ್ಯಾವ ಪೋಷಕಾಂಶಗಳು ಎಷ್ಟೆಷ್ಟು ಪ್ರಮಾಣದಲ್ಲಿ ಇದಾವ ಅಂತ ಹೇಳ್ತೀರಾ? ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನವಣೆ ಅನ್ನೋದು ಇವಾಗ ತುಂಬಾ ಜನಪ್ರಿಯವಾಗಿದೆ, ಯಾಕಂದ್ರೆ ಇದರಲ್ಲಿರೋ ಪೋಷಕಾಂಶಗಳ ಹೆಚ್ಚು ಇರೋದ್ರಿಂದ, ಮತ್ತೆ ಇದಕ್ಕೆ ತುಂಬಾ ಪೌರಾಣಿಕ ಹಿನ್ನೆಲೆ ಕೂಡ ಇದೆ. ಈ ನವಣೆಯಲ್ಲಿ ಹೇರಳವಾಗಿ ಪಿಷ್ಟ ಮತ್ತು ನಾರಿನಾಂಶ ಇರೋದ್ರಿಂದ ಈ ನವಣೆ ಅಕ್ಕಿ ಮಧುಮೇಹ ರೋಗಿಗಳಿಗೆ ತುಂಬಾ ಉತ್ತಮ ಆಹಾರವಾಗಿದೆ. ಹಾಗೆ ದೇಹದಲ್ಲಿನ ಕೊಲೆಸ್ಟ್ರಾಲ್ ತಗ್ಗಿಸಲು, ರಕ್ತದೊತ್ತಡ ನಿಯಂತ್ರಿಸಲು ಮತ್ತು ಹೃದಯಾಘಾತ ತಡೆಯಲು ಈ ನವಣೆ ಅನ್ನೋದು ನಮ್ಗೆ ತುಂಬಾ ಸಹಕಾರಿಯಾಗಿದೆ. ಹಾಗೆ ಮಲಬದ್ಧತೆಯನ್ನು ದೂರವಿಡಲು, ದೇಹದ ಸದೃಢವನ್ನು ಹೆಚ್ಚಿಸಲು, ರೋಗ ನಿರೋಧಕವಾಗಿಸಲು ಮತ್ತು ಮಕ್ಕಳು ಮತ್ತು ಗರ್ಭಿಣಿ ಸ್ತ್ರೀಯರಿಗೆ ತುಂಬಾ ಪರಿಪೂರ್ಣ ಸಂಪೂರ್ಣ ಆಹಾರ ಅಂತಾನೆ ಹೇಳ್ಬೋದು. ಆದ್ದರಿಂದ ಈ ಗರ್ಭಿಣಿಯರಿಗೂ ಅಲ್ಲದಲೇ ಹೊಟ್ಟೆಯಲ್ಲಿರುವ ಮಗುವಿನ ಬೆಳವಣಿಗೆ ಕೂಡ ಇದು ತುಂಬಾ ಸಹಾಯಕಾರಿಯಾಗಿದೆ. ಹಾಗಾಗಿ ಈ ನವಣೆಯನ್ನು ಎಲ್ಲಾ ಕಡೆ ತುಂಬಾ ಹೇರಳವಾಗಿ ಉಪಯೋಗಿಸ್ತಾ ಇದ್ದಾರೆ. ಮತ್ತೆ ಇದರ ಒಂದು ಪೋಷಕಾಂಶಗಳ ಪ್ರಮಾಣ ನೋಡೋದ್ರಾದ್ರೆ ನಿಯಾಸಿನ್ ಅಂತ ಏನ್ ಹೇಳ್ತೀವಿ ಅದು 0.7 ಗ್ರಾಂ ಇದೆ, ರೈಬೋಫ್ಲಾವಿನ್ ಅನ್ನೋದು 0.11 ಗ್ರಾಂ ಇದೆ, ಥಿಯಾಮಿನ್ ಅನ್ನೋದು 0.59 ಗ್ರಾಂ ಇದೆ, ಕೆರೋಟಿನ್ ಅಂದ್ರೆ ನಮ್ ಕಣ್ಣಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಇದು 32 ಗ್ರಾಂ ಇದೆ, ಕಬ್ಬಿಣ ಅಂಶ 6.3 ಗ್ರಾಂ ಇದೆ, ಫೈಬರ್ ಕಂಟೆಂಟ್ ಅಂದ್ರೆ ನಾರು ಏನ್ ಹೇಳ್ತೀವಿ ಅದು ನಮ್ಮ ಮಲಬದ್ಧತೆ ರೋಗನ ದೂರ ಮಾಡಲಿಕ್ಕೆ ತುಂಬಾ ಇಂಪಾರ್ಟೆಂಟ್, ಅದು 8.2 ಗ್ರಾಂ ಇದೆ, ಕಾರ್ಬೋಹೈಡ್ರೇಟ್ ಅನ್ನೋದು ಶಕ್ಕರ ಪಿಷ್ಟ ಅಂತ ಏನ್ ಹೇಳ್ತೀವಿ ಅದು 60.6 ಗ್ರಾಂ ಇದೆ, ಕ್ಯಾಲ್ಸಿಯಂ ನಮ್ಮ ಮೂಳೆ ಮತ್ತು ಸ್ನಾಯುಗಳಿಗೆ ತುಂಬಾ ಮುಖ್ಯವಾಗಿ ಬೇಕಾಗಿರೋದು ಇದು 4.5 ಗ್ರಾಂ ಇದೆ, ಫಾಸ್ಫರಸ್ ರಂಜಕ ಅಂತ ಹೇಳ್ತೀವಲ್ಲ ಅದು 0.29 ಗ್ರಾಂ ಇದೆ, ಪ್ರೋಟೀನ್ ಕೂಡ ತುಂಬಾ ಅಂದ್ರೆ ತುಂಬಾ ಮುಖ್ಯವಾಗಿರೋದು ನಮ್ಮ ದೇಹದ ಬೆಳವಣಿಗೆಗೆ ಅದು 12.3 ಗ್ರಾಂ ಇದೆ. ಆಮೇಲೆ ಮಿನರಲ್ಸ್ ಮಕ್ಕಳಿಗಂತೂ ಇದು ಇಲ್ದಲೇ ಇದ್ರೆ ತುಂಬಾ ರೋಗಗಳು ಬರೋದಕ್ಕೆ ಶುರುವಾಗುತ್ತೆ, ಅದನ್ನ ತಡೆಯೋದಕ್ಕೋಸ್ಕರ ಈ ಮಿನರಲ್ಸ್ ಇದರಲ್ಲಿ 3.3 ಗ್ರಾಂ ಇದೆ. ಅದೇ ರೀತಿ ಈಗ ನಾವು ಬರಗನ್ನ ಒಂದು ಮುಖ್ಯವಾದ ಸಿರಿಧಾನ್ಯ ಅಂತ ನಾವು ಹೇಳ್ತೀವಿ. ಹೌದು, ಇದು ಯಾವ ರೀತಿ ನಮ್ಮ ಆರೋಗ್ಯಕ್ಕೆ ಸಹಾಯ ಮಾಡುತ್ತೆ, ಆಮೇಲೆ ಇದರಲ್ಲಿ ಯಾವ್ಯಾವ ಪೋಷಕಾಂಶಗಳು ಎಷ್ಟೆಷ್ಟು ಪ್ರಮಾಣದಲ್ಲಿ ಇದಾವೆ? ಬರಗು ಇದು ಹುಲ್ಲಿನ ರೀತಿ ಸಹಜವಾಗಿ ಬೆಳೆಯುವ ಒಂದು ಸಸ್ಯವಾಗಿದೆ. ಇದು ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಬೆಳೆಯುವಂತ ಬೆಳೆ ಅನ್ಸ್ಕೊಂಡಿದೆ. ಈ ಬರಗುವಿನಲ್ಲಿ ಹೆಚ್ಚಿನ ಪ್ರಮಾಣದ ಪಿಷ್ಟ ಮತ್ತು ಫ್ಯಾಟಿ ಆಸಿಡ್ ಗಳಿರೋದ್ರಿಂದ ಇದನ್ನ ಸಂಪೂರ್ಣ ಗ್ಲುಟೆನ್ ಮುಕ್ತ ಆಹಾರ ಅಂತ ನಾವು ಹೇಳ್ತೀವಿ. ಇದರಲ್ಲಿ ಅದಲ್ದಲೇ ರಂಜಕ, ಕ್ಯಾಲ್ಸಿಯಂ, ಮ್ಯಾಂಗನೀಸ್ ಮತ್ತು ಮೆಗ್ನೀಷಿಯಂಗಳಿಂದ ಸಮೃದ್ಧವಾಗಿದೆ. ಈ ಬರಗು ಸೇವನೆಯಿಂದ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣ ತಗ್ಗುತ್ತಾ ಹೋಗುತ್ತೆ, ಆಮೇಲೆ ನರಗಳನ್ನ ಏನ್ ಹೇಳ್ತೀವಿ ಅದು ತುಂಬಾ ಬಲಿಷ್ಠ ಆಗ್ತಾ ಹೋಗುತ್ತೆ. ಇದರಿಂದ ಹೃದಯಾಘಾತ ಮತ್ತು ಸ್ತನ ಕ್ಯಾನ್ಸರ್ ಅಂತ ಏನ್ ಹೇಳ್ತೀವಿ ಈಗಿನ ಮಹಿಳೆಯರಿಗೆ ತುಂಬಾ ಅಂದ್ರೆ ತುಂಬಾ ಅಪಾಯಕರವಾಗಿರುವಂತ ತುಂಬಾ ಕೆಟ್ಟ ರೋಗ ಅಂತಾನೆ ಹೇಳ್ಬೋದು, ಇದನ್ನು ಸೇವಿಸೋದ್ರಿಂದ ಅಂತ ಭೀಕರವಾದ ಕಾಯಿಲೆಗಳನ್ನ ದೂರವಿಡಿಸಬಹುದು. ಹಾಗಾಗಿ ಈ ಬರಗನ್ನ ನಿತ್ಯ ಸೇವಿಸುವುದರಿಂದ ಶೀಘ್ರ ವೃದ್ಧಾಪ್ಯನು ಕೂಡ ನಾವು ನಿಧಾನಗೊಳಿಸ್ತಾ ಬರಬಹುದು. ನಾರಿನಾಂಶ ಹೆಚ್ಚಿರುವುದರಿಂದ ಮಧುಮೇಹಿಗಳಂತ ಏನ್ ಹೇಳ್ತೀವಿ ಅವರಿಗೆ ಇದು ದಿನನಿತ್ಯವಾಗಿ ಆಹಾರವನ್ನಾಗಿ ಇದನ್ನು ಕೊಡ್ತಾ ಹೋಗ್ಬೋದು. ಮತ್ತೆ ಇದರಲ್ಲಿರೋ ಪೋಷಕಾಂಶಗಳ ಪ್ರಮಾಣ ಎಷ್ಟಿದೆ ಅಂತ ನೋಡಿದ್ರೆ ನಿಯಾಸಿನ್ ಅನ್ನೋದು 2.3 ಗ್ರಾಂ ಇದೆ, ರೈಬೋಫ್ಲಾವಿನ್ ಅನ್ನೋದು 0.18 ಗ್ರಾಂ ಇದೆ, ಥಿಯಾಮಿನ್ ಅಂತ ಏನ್ ಹೇಳ್ತೀವಿ ಅದು 0.2 ಗ್ರಾಂ ಇದೆ, ಕ್ಯಾರೋಟಿನ್ 0.5 ಗ್ರಾಂ ಇದೆ, ಕಬ್ಬಿಣಾಂಶ ಅಂತ ಏನ್ ಹೇಳ್ತೀವಿ 5.9 ಮಿಲಿಗ್ರಾಂ ಇದೆ, ನಾರಿನಾಂಶ ಅಂದ್ರೆ ಫೈಬರ್ ಅನ್ನೋದು 2.2 ಗ್ರಾಂ ಇದೆ, ಶಕ್ಕರ ಪಿಷ್ಟ ಅದು 68.9 ಗ್ರಾಂ ಇದೆ, ಕ್ಯಾಲ್ಸಿಯಂ ಅಂದ್ರೆ ಸುಣ್ಣದ ಅಂಶ ಅಂತ ಏನ್ ಹೇಳ್ತೀವಿ ಅದು 0.012 ಗ್ರಾಂ ಇದೆ, ರಂಜಕ 0.33 ಗ್ರಾಂ ಇದೆ, ಪ್ರೋಟೀನ್ ಪೋಷಕಾಂಶ ಅಂತ ಏನ್ ಹೇಳ್ತೀವಿ ಅದು 12.53 ಗ್ರಾಂ ಇದೆ, ಮತ್ತೆ ಮಿನರಲ್ಸ್ ಅಂದ್ರೆ ಖನಿಜಾಂಶಗಳು ಅಂತ ಏನ್ ಹೇಳ್ತೀವಿ ಅದು 1.92 ಗ್ರಾಮ್ ಇದರಲ್ಲಿ ನಮ್ಗೆ ಸಿಗ್ತಾ ಇದೆ. ಈ ಕೊರಲೆ ಅಂತ ನಾವು ಹೇಳ್ತೀವಿ ಅದು ಬಹಳ ಒಂದು ಮುಖ್ಯವಾದ ಸಿರಿಧಾನ್ಯ ಅಂತ ಹೇಳ್ತಾರೆ, ಕೊರಲೆ ಬಗ್ಗೆ ಏನ್ ಹೇಳ್ತೀರಾ? ಅರುಗು ಏನ್ ತಿಳ್ಕೊಂಡ್ವಿ ಅದೇ ತರ ಇದು ಕೂಡ ಹುಲ್ಲಿನಂತಾನೆ ಕಾಣುತ್ತೆ ನಮ್ಗೆ. ಇದೇನಂದ್ರೆ ಒಂದೆರಡ್ ಸರಿ ಮಳೆ ಬಿದ್ರೆ ಸಾಕು, ತುಂಬಾ ಮನಪೂರ್ವಕ್ಕೆ ಹೆಂಗ್ ನೋಡಿದ ತಕ್ಷಣ ಅಪ್ಪ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತಲ್ಲ, ಆ ರೀತಿ ಬರೀ ಒಂದೆರಡು ಮಳೆ ಬಿದ್ರೆ ಸಾಕು ಅಷ್ಟು ಸಮೃದ್ಧಿಯಾಗಿ ಬೆಳೆಯುತ್ತೆ ಕೂರಲೆ. ಮತ್ತೆ ಇನ್ನೊಂದೇನು ಅಂತಂದ್ರೆ ಚೆನ್ನಾಗಿ ನಾರಿನಾಂಶ ಇದರಲ್ಲಿ ಸಿಗ್ತಾ ಇದೆ. ಆಮೇಲೆ ಇನ್ನು ಏನ್ ಹೇಳ್ಬೋದು ಅಂದ್ರೆ ನಮ್ಗೆ ನಮ್ಮ ದೇಹದ ತೂಕ ಹೆಚ್ಚಿಗೆ ಆಗಿದೆ, ಅದನ್ನ ನಾವು ಕಡಿಮೆ ಮಾಡ್ಬೇಕು ಅಂತ ಏನ್ ಓಡಾಡ್ತಾ ಇರ್ತಾರೆ ಅಂತವ್ರಿಗೆ ಇದು ತುಂಬಾನೇ ತುಂಬಾ ಉಪಯೋಗವಾಗಿರುವಂತಹ ಒಂದು ಆಹಾರವಾಗಿದೆ. ಬುಜ್ಜು ಕರಗಿಸಲು, ಮತ್ತೆ ಇದು ಗ್ಲೂಟಿನ್ ಮುಕ್ತ ಧಾನ್ಯವಾಗಿದ್ದರಿಂದ ಗ್ಲೂಟೆನ್ ಅಂತ ಅಂದ್ರೆ ಈ ಗ್ಲೂಟೆನ್ ಅನ್ನೋ ಕಂಟೆಂಟ್ ನಮ್ಮ ಸಾಮಾನ್ಯವಾಗಿ ಗೋಧಿಲಿ ಸಿಗುತ್ತೆ. ಈ ಗ್ಲೂಟೆನ್ ಕಂಟೆಂಟ್ ಕೆಲವೊಬ್ಬರು ಜನಗಳಿಗೆ ಇದು ಆಗ್ಬರೋಲ್ಲ. ಈ ಕೂರಲೆ ಒಳಗೆ ಇಲ್ಲದೆ ಇರೋ ಕಾರಣದಿಂದ ಇದನ್ನ ಅಂತ ಜನಗಳಿಗೆ ಇದು ತಿನ್ಬಹುದು. ಆಮೇಲೆ ಇದು ಮಲಬದ್ಧತೆಯನ್ನು ದೂರವಿರಿಸುತ್ತೆ, ಮತ್ತೆ ಸಕ್ಕರೆ ರೋಗಿಗಳಿಗೂ ತುಂಬಾ ಅತ್ಯುತ್ತಮವಾಗಿರುವಂತಹ ಆಹಾರವಾಗಿದೆ. ಆಮೇಲೆ ಪೋಷಕಾಂಶಗಳ ಪ್ರಮಾಣ ಎಷ್ಟಿದೆ ಅಂತ ನೋಡೋದಾದ್ರೆ ನಿಯಾಸಿನ್ ಅನ್ನೋದು 18.5 mg ಇದೆ, ರೈಬೋಫ್ಲಾವಿನ್ 0.027 mg ಇದೆ, ಥಿಯಾಮಿನ್ 3.2 mg ಇದೆ, ಐರನ್ ಅನ್ನೋದು 0.65 g ಇದೆ, ಫೈಬರ್ 12.5 g ಇದೆ, ಕಾರ್ಬೋಹೈಡ್ರೇಟ್ ಅಂದ್ರೆ ಸಕ್ಕರೆ ಪಿಷ್ಟ 69.37 g ಇದೆ, ಕ್ಯಾಲ್ಸಿಯಂ ಅಂದ್ರೆ ಸುಣ್ಣದಾಂಶ ಅಂತ ಏನ್ ಹೇಳ್ತೀವಿ ಅದು 0.01 g ಇದೆ, ಫಾಸ್ಫರಸ್ ಅಂದ್ರೆ ರಂಜಕ 0.47 g ಇದೆ, ಪೋಷಕಾಂಶ ಅಂದ್ರೆ ಪ್ರೋಟೀನ್ 11.5 g ಇದೆ, ಮಿನರಲ್ಸ್ ಅಂದ್ರೆ ಖನಿಜಾಂಶಗಳು 4.21 g ಈ ನಮ್ಮ ಕೂರಲೆಯಲ್ಲಿ ಸಿಗ್ತಾ ಇದೆ. ಅದೇ ರೀತಿ ಊದಲ ಬಗ್ಗೆ ನಾವು ಹೇಳ್ಬೋದಾದ್ರೆ ಅದರಲ್ಲಿ ಏನೇನು ಅಂಶಗಳಿದಾವೆ ಮತ್ತು ಅದು ನಮ್ಮ ಆರೋಗ್ಯಕ್ಕೆ ಎಷ್ಟು ಉಪಯೋಗ? ಊದಲು ಅಂತ ನಾವು ಏನ್ ಹೇಳ್ತೀವಿ ಇದಕ್ಕೆ ಸಾವಿರಾರು ವರ್ಷಗಳ ಹಿನ್ನೆಲೆನೇ ಇದೆ. ಈ ಊದಲಿಗೆ ಏನಿದೆ ಇದರಲ್ಲಿ ಒಂದು ವಿಶೇಷ ಗುಣ ಅಂತಂದ್ರೆ ಈ ಊದಲು ಗೋಧಿ ನಾವು ನಾರ್ಮಲ್ ಆಗಿ ದಿನನಿತ್ಯ ಏನು ಸೇವಿಸ್ತಾ ಇದೀವಿ 10 times ಹೆಚ್ಚಿನ ನಾರಿನಾಂಶ, ಮತ್ತು ಗೋಧಿ ನಾವು ಒಂದು ಟೈಮ್ ತಿಂದ್ರೆ ಎಷ್ಟು ನಮ್ಗೆ ಅದರಿಂದ ನ್ಯೂಟ್ರಿಯೆಂಟ್ಸ್ ಅಥವಾ ಪೋಷಕಾಂಶಗಳು ಏನ್ ತಿಂತಾ ಇದೀವಿ, ಇದು ಊದಲು ತಿನ್ನೋದ್ರಿಂದ ಅದಕ್ಕಿಂತ 10 times ಹೆಚ್ಚು ನಮ್ಗೆ ಪೋಷಕಾಂಶಗಳು ದೊರಕ್ತಾ ಇದೆ. ಮತ್ತು ಸಕ್ಕರೆ ರೋಗಿಗಳಿಗೆ ಕೂಡ ಇದು ತುಂಬಾ ಸಂಪೂರ್ಣ ಆಹಾರ ಅಂತ ಅನ್ಸ್ಕೊಂಡಿದೆ. ಇದರಲ್ಲಿ ಹಾಗೆ ಜೊತೆಗೆ ಪಿಷ್ಟ, ಕೊಬ್ಬು, ಕ್ಯಾಲ್ಸಿಯಂ ಮತ್ತು ರಂಜಕಗಳಿಂದ ಒಳಗೊಂಡಿದೆ. ದೇಹದ ಉಷ್ಣಾಂಶತೆ ಇದನ್ನು ನಿಯಂತ್ರಿಸುವುದರಿಂದ ಮತ್ತು ರೋಗ ರುಜಿನಗಳಿಂದ ನಮ್ಮ ದೇಹವನ್ನು ರಕ್ಷಿಸಲು ತುಂಬಾ ಹೆಲ್ಪ್ ಮಾಡುತ್ತೆ. ಪಾಲಿಶ್ ಮಾಡದ ಊದಲಿನ ಅಕ್ಕಿಯಲ್ಲಿ ವಿಟಮಿನ್ ಬಿ ಹೆಚ್ಚಾಗಿ ಇರುವುದರಿಂದ ದೇಹದಲ್ಲಿನ ಕೆಂಪು ರಕ್ತಣಗಳು ಅಂದ್ರೆ ಹಿಮೋಗ್ಲೋಬಿನ್ ಅಂತ ಏನ್ ಹೇಳ್ತೀವಿ ಅದು ಇದರಿಂದ ಹೆಚ್ಚಾಗಲಿಕ್ಕೆ ತುಂಬಾ ಸಹಾಯಕವಾಗಿದೆ. ಅದರಿಂದ ಗರ್ಭಿಣಿಯವರಿಗೆ ಮತ್ತೆ ಈ ನಮ್ಮ ಹೆಣ್ಮಕ್ಳಿಗೆ ಈ ಊದಲು ಅನ್ನೋದು ತುಂಬಾನೇ ಸಹಕಾರಿಯಾಗಿದೆ. ಇದರಲ್ಲಿ ನಾವು ನಮ್ಮ ಪೋಷಕಾಂಶಗಳ ಪ್ರಮಾಣ ಎಷ್ಟಿದೆ ಅಂತ ನೋಡಿದ್ರೆ ನಿಯಾಸಿನ್ ಅನ್ನೋದು 1.5 g ಇದೆ, ಹಾಗೆ ರೈಬೋಫ್ಲಾವಿನ್ 0.08 mg ಇದೆ, ಥಿಯಾಮಿನ್ ಅನ್ನೋದು 0.31 g ಇದೆ, ಐರನ್ ಕಂಟೆಂಟ್ ಅಂದ್ರೆ ಕಬ್ಬಿಣ ಅಂಶ 2.9 g ಸಿಗುತ್ತೆ, ಫೈಬರ್ ಅಂದ್ರೆ ನಾರಿನಾಂಶ 9.8 g ಸಿಗುತ್ತೆ, ಕಾರ್ಬೋಹೈಡ್ರೇಟ್ ಅಂದ್ರೆ ಸಕ್ಕರೆ ಪಿಷ್ಟ ಅಂತ ಏನ್ ಹೇಳ್ತೀವಿ ಅದು 65.5 g ಸಿಗುತ್ತೆ, ಕ್ಯಾಲ್ಸಿಯಂ ಅಂದ್ರೆ ಸುಣ್ಣದಾಂಶ 0.6 ಯಾವ್ಯಾವ ಒಂದು ಅಂಶಗಳು ನಮಗೆ ಒಂದು ಹೆಲ್ಪ್ ನಮ್ ಬಾಡಿಗೆ ಏನಾಗುತ್ತೆ ಅಂದ್ರೆ ಈಗ ನೋಡ್ಬೋದು ನಮ್ಗೆ ದೇಹದ ಒಂದು ಏನು ಏಜ್ ಆಗ್ತಾ ಹೋಗ್ತಿದ್ದಂಗೆ ನಮ್ಮ ಚರ್ಮದ ಒಂದು ಆಗುತ್ತೆ. ಆದ್ರಿಂದ ಅಂತವ್ರು ದೂರ ಮಾಡುತ್ತೆ, ಶಕ್ತಿಯನ್ನು ವರ್ಧಿಸಲು ತುಂಬಾ ಸಹಾಯಕಾರಿಯಾಗಿದೆ. ಹಾಗೆ ಮಲಬದ್ಧತೆ ಅಂತ ಏನು ಅದಕ್ಕೂ ಕೂಡ ಮೂಳೆನು ಸಹಿತ ಅದರ ಜೊತೆಗೆ ಮೂತ್ರದ ಸಮಸ್ಯೆಗೆ, ಮಧುಮೇಹ ನಿಯಂತ್ರಣಗಳಿಗೆ ಇದು ತುಂಬಾ ಡೆಂಗ್ಯೂ ಜ್ವರ ಪೋಷಕಾಂಶಗಳು .3 g ಇದೆ, ಕ್ಯಾರೋಟ್ ಅಂತ ಏನ್ ಹೇಳ್ತೀವಿ ಅದು 0.7 g ಇದೆ, ಮಿನರಲ್ಸ್ ಅಂದ್ರೆ ಖನಿಜಾಂಶಗಳು 1.9 g ನಮ್ಗೆ ಈ ಸಾಮೆ ತಿನ್ನೋದ್ರಿಂದ ಸಿಗ್ತಾ ಇದೆ. ಇನ್ನೂ ಒಂದು ಸಿರಿಧಾನ್ಯದ ಬಗ್ಗೆ ನೀವು ಮಾಹಿತಿ ಹೇಳಬೇಕು. ಈ ಆರ್ಕ್ ಅಂತ ನಾವ್ ಏನ್ ಕರಿತೀವಿ ಇದರಲ್ಲಿ ಏನೇನು ಅಂಶಗಳು ಸಿಗುತ್ತವೆ ಮತ್ತೆ ಇದು ನಮ್ಮ ಆರೋಗ್ಯ ದೃಷ್ಟಿಯಿಂದ ಎಷ್ಟು ಮಹತ್ವ ಅಂತ ಹೇಳ್ತೀರಾ? ಈ ಆರ್ಕ್ ಅಂತ ಏನ್ ಹೇಳ್ತೀವಿ ಸಿರಿಧಾನ್ಯಗಳು, ಇದು ಪೋಷಕಾಂಶಗಳ ಖಜಾನೆ ಅಂತಾನೆ ಇದನ್ನು ಜನಪ್ರಿಯಗೊಂಡಿದೆ. ಅಷ್ಟು ಪೋಷಕಾಂಶಗಳು ನಮ್ಗೆ ಈ ಆರ್ಕ ತಿನ್ನೋದ್ರಿಂದ ಸಿಗ್ತಾ ಇದೆ. ಆದ್ರಿಂದ ನಾವೆಲ್ಲರೂ ಮುಂದೆ ಸ್ಟಾರ್ಟ್ ಮಾಡಬೇಕು. ಈ ಅಕ್ಕದಲ್ಲಿ ನಮ್ಗೆ ಏನೇನ್ ಸಿಗುತ್ತೆ ಅಂತ ನೋಡೋದಾದ್ರೆ ಆದ್ದರಿಂದ ಮಕ್ಕಳಿಗೆ ಆಗ್ಲಿ ಪ್ರಾಬ್ಲಮ್ ಅನುಭವಿಸ್ತಾ ಇದ್ದಾರೆ ಅಂತವ್ರಿಗೆ ಶಕ್ತಿ ಸಿಕ್ಬಿಟ್ಟು ಆ ತರ ಪ್ರಾಬ್ಲಮ್ ಏನಿದೆ ಅದನ್ನ ತಡ್ಕೊಳ್ಳ ಏನು ಡಾಕ್ಟರ್ ಹೇಳ್ತಾರೆ ಅದಕ್ಕೆ ಟ್ಯಾಬ್ಲೆಟ್ಗಳು ಮಾತ್ರೆಗಳು ಕೊಡ್ತಾರೆ ಅರ್ಕ ಏನಾಗಿದೆ ಅದನ್ನ ತಿನ್ನೋದ್ರಿಂದ ಅಂದ್ರೆ ಅದನ್ನ ರೊಟ್ಟಿಯಾಗಿ ಅಥವಾ ಅಂಬ್ಲಿ ಮಾಡಗೆ ಅಥವಾ ಮಾಲ್ಟ್ ರೀತಿಯಿಂದ ಮಕ್ಕಳಿಗೆ ಕುಡಿಸಬಹುದು. ಇದರಿಂದ ಮಕ್ಕಳಲ್ಲಿ ಹೋಗುತ್ತೆ. ಅವರಿಗೆ ಇದು ತುಂಬಾ ಹೇಳಿ ಮಾಡಿಸಿರೋ ನಿಯಂತ್ರಿಸುವುದರಿಂದ ಮಧುಮೇಹ ರೋಗಿಗಳಿಗೆ ಇದು ಸುರಕ್ಷಿತ ಆಹಾರ ಅಂತ ಅನ್ಸ್ಕೊಂಡಿದೆ. ಮತ್ತು ಮಧುಮೇಹ ರೋಗಿಗಳಿಗೆ ಗಾಯ ಆಗ್ಬಿಟ್ರೆ ಬೇಗ ಇತರ ಗಾಯಗಳು ಇದು ಬೇಗ ಗುಣವಾಗಲು ತುಂಬಾ ನಮ್ಗೆ ಸಹಕಾರಿಯಾಗಿದೆ. ಇನ್ನು ಇದರ ಪೋಷಕಾಂಶಗಳ ಪ್ರಮಾಣ ಎಷ್ಟಿದೆ ಅಂತ ನೋಡಿದ್ರೆ ಇದರಲ್ಲಿ ನಿಯಾಸಿನ್ ಅನ್ನೋದು 1.1 milligram ದೊರಕುತ್ತೆ, ರೈಬೋಫ್ಲಾವಿನ್ 0.19 milligram ದೊರಕುತ್ತೆ, ಥಿಯಾಮಿನ್ ಅನ್ನೋದು 0.42 milligram ಇದೆ, ಐರನ್ ಕಂಟೆಂಟ್ ಅಂದ್ರೆ ಕಬ್ಬಿಣಾಂಶವು 5.4 milligram ಸಿಗುತ್ತೆ, ಫೈಬರ್ ಅಂದ್ರೆ ನಾರಿನಾಂಶ 3.6 gram ಸಿಗುತ್ತೆ, ಕಾರ್ಬೋಹೈಡ್ರೇಟ್ ಅಂದ್ರೆ ಸಕ್ಕರೆ ಪಿಷ್ಟ 72.7 gram ಸಿಗ್ತಾ ಇದೆ, ಕ್ಯಾಲ್ಸಿಯಂ ಅಂದ್ರೆ ಸುಣ್ಣದ ಅಂಶ 0.33 gram ದೊರಕ್ತಾ ಇದೆ, ಫಾಸ್ಫರಸ್ ರಂಜಕ ಅಂತ ಏನ್ ಹೇಳ್ತೀವಿ ಅದು 0.27 gram ಸಿಗುತ್ತೆ, ಪ್ರೋಟೀನ್ ಪೋಷಕಾಂಶ ಅಂತ ಏನ್ ಹೇಳ್ತೀವಿ 2.7 gram. ಈ ಅರ್ಘ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಈ ಸಿರಿಧಾನ್ಯಗಳನ್ನು ಬಳಸೋದ್ರಿಂದ ಸಿಗುತ್ತವೆ, ನಮ್ಮ ಯಾವೆಲ್ಲ ರೋಗಗಳಿಗೆ ರಾಮ ತಿಳಿತತೆ. ಬಹಳ ವರ್ಷಗಳ ತಿಂತಿದ್ರು, ಆದ್ರೆ ಇತ್ತೀಚೆಗೆ ನಾವು ಒಂದು ಫ್ಯಾಷನ್ ಇದ್ರೆ ಆಗಿ ಅಂತ ಆಹಾರ ನಾವು ಜಾಸ್ತಿ ಬಳಸಿದ್ವಿ. ಇದರಿಂದ ಬರ್ತವಂತಾನೆ ಗೊತ್ತ ದೃಷ್ಟಿಯಿಂದ ಬಹಳ ಬಹಳ ಮಹತ್ವ ಪಡೀತಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಇದ್ರ ಬಗ್ಗೆ ಸಾಕಷ್ಟು ನಿಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಧಾನ್ಯಗಳಲ್ಲಿ ಇರುವ ಪೋಷಕಾಂಶಗಳು ಹಾಗೂ ಮೂಲಕ ಬಹುಬೇಗ ಹರಡುತ್ತದೆ. ಸರಿಯಾದ 29 ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು ನಿಮ್ಮ ಸೇವೆಗೆ ಸಿದ್ಧವಾಗಿವೆ. ಇದರ ಪ್ರಯೋಜನ ಪಡೆದುಕೊಳ್ಳಿ. ಬನ್ನಿ, ಆರೋಗ್ಯಕರ ಕರ್ನಾಟಕ ಕಟ್ಟೋಣ, ದೇಶವನ್ನ ಮುನ್ನಡೆಸೋಣ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದೀಗ ಮತ್ತೊಂದು ಜನಪದ ಗೀತೆ. ಕೋಲಣ್ಣ ಕೋಲೆ ಕೋಲು ಕೋಲಣ್ಣ ಕೋಲು ಕೋಲೆ ಕೋಲು ಕೋಲಣ್ಣ ಕೋಲು ಕೋಲೆ ಕೋಲಣ್ಣ ಕೋಲೆ ಕೋಲು ಕೋಲಣ್ಣ ಕೋಲು ಕೋಲೆ ಬೆಳೆವ ಮಾತಿಗಟ್ಟ ಮಲ್ಲಿಗೆ ಬೆಳೆವೋ ಮದಿಕಟ್ಟ ದೂರ ಮುಂದೆ ಬಯಲಾಗೆ ಬಿಟ್ಟು ಪರಸೆಯ ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತೊಂದು ಜನಪದ ಗೀತೆ.